ಶಿವನು ಕೈಲಾಸದಲ್ಲಿ, ಹರನು ಕೈಲಾಸದಲ್ಲಿ, ಶಿವನು ಕೈಲಾಸದಲ್ಲಿ, ತೈತ್ತೋಂ ತೈತ್ತೋಂ ಎಂದು ಕುಣಿದ. ಗುರುವೇ ನಿನ್ನಾಟ ಬಲ್ಲೋರ್ಯಾರ್ಯಾರೋ, ಶಿವನೇ ನಿನ್ನಾಟ ಬಲ್ಲೋರ್ಯಾರ್ಯಾರೋ, ಹರನೇ ನಿನ್ನಾಟ ಬಲ್ಲೋರ್ಯಾರ್ಯಾರೋ, ಗುರುವೇ ನಿನ್ನಾಟ ಬಲ್ಲೋರ್ಯಾರ್ಯಾರೋ. ಮಡಿವಳ ಮಾಚಯ್ಯನ ಮನೆಯ ಮಡಿಯ ಚಂದವ ಕಂಡು, ಮಡಿವಳ ಮಾಚಯ್ಯನ ಮನೆಯ ಮಡಿಯ ಚಂದವ ಕಂಡು, ಶಿವನು ಕೈಲಾಸದಲ್ಲಿ, ಹರನು ಕೈಲಾಸದಲ್ಲಿ, ಶಿವನು ಕೈಲಾಸದಲ್ಲಿ, ತೈತ್ತೋಂ ತೈತ್ತೋಂ ಎಂದು ಕುಣಿದ. ಗುರುವೇ ನಿನ್ನಾಟ ಬಲ್ಲೋರ್ಯಾರ್ಯಾರೋ, ಶಿವನೇ ನಿನ್ನಾಟ ಬಲ್ಲೋರ್ಯಾರ್ಯಾರೋ, ಹರನೇ ನಿನ್ನಾಟ ಬಲ್ಲೋರ್ಯಾರ್ಯಾರೋ, ಗುರುವೇ ನಿನ್ನಾಟ ಬಲ್ಲೋರ್ಯಾರ್ಯಾರೋ. ಕುರುಬರ ಬೀರಪ್ಪನ ಮನೆಯ ಗದ್ದೆ ಸಿಂಗಾರ ಕಂಡು, ಕುರುಬರ ಬೀರಪ್ಪನ ಮನೆಯ ಗದ್ದೆ ಸಿಂಗಾರ ಕಂಡು, ಶಿವನು ಕೈಲಾಸದಲ್ಲಿ, ಹರನು ಕೈಲಾಸದಲ್ಲಿ, ಶಿವನು ಕೈಲಾಸದಲ್ಲಿ, ತೈತ್ತೋಂ ತೈತ್ತೋಂ ಎಂದು ಕುಣಿದ. ಗುರುವೇ ನಿನ್ನಾಟ ಬಲ್ಲೋರ್ಯಾರ್ಯಾರೋ, ಶಿವನೇ ನಿನ್ನಾಟ ಬಲ್ಲೋರ್ಯಾರ್ಯಾರೋ, ಹರನೇ ನಿನ್ನಾಟ ಬಲ್ಲೋರ್ಯಾರ್ಯಾರೋ, ಗುರುವೇ ನಿನ್ನಾಟ ಬಲ್ಲೋರ್ಯಾರ್ಯಾರೋ. ವಲ್ಯೋರ್ ವನ್ನಯ್ಯನ ಮನೆಯ ತಮಟೆ ಶಬ್ದವ ಕೇಳಿ, ವಲ್ಯೋರ್ ವನ್ನಯ್ಯನ ಮನೆಯ ತಮಟೆ ಶಬ್ದವ ಕೇಳಿ, ಶಿವನು ಕೈಲಾಸದಲ್ಲಿ, ಹರನು ಕೈಲಾಸದಲ್ಲಿ, ಶಿವನು ಕೈಲಾಸದಲ್ಲಿ, ಜಕಣಕ ಜಕಣಕ ಎಂದು ಕುಣಿದ. ಗುರುವೇ ನಿನ್ನಾಟ ಬಲ್ಲೋರ್ಯಾರ್ಯಾರೋ, ಶಿವನೇ ನಿನ್ನಾಟ ಬಲ್ಲೋರ್ಯಾರ್ಯಾರೋ, ಹರನೇ ನಿನ್ನಾಟ ಬಲ್ಲೋರ್ಯಾರ್ಯಾರೋ, ಗುರುವೇ ನಿನ್ನಾಟ ಬಲ್ಲೋರ್ಯಾರ್ಯಾರೋ. ಮಾದಿಗರ ರಳಯ್ಯನ ಮನೆಯ ಅಂಬಲಿ ರುಚಿಯ ಕಂಡು, ಮಾದಿಗರ ರಳಯ್ಯನ ಮನೆಯ ಅಂಬಲಿ ರುಚಿಯ ಕಂಡು, ಶಿವನು ಕೈಲಾಸದಲ್ಲಿ, ಹರನು ಕೈಲಾಸದಲ್ಲಿ, ಶಿವನು ಕೈಲಾಸದಲ್ಲಿ, ಸೊರ್ ಸೊರ್ ಎಂದು ಕುಡಿದ. ಗುರುವೇ ನಿನ್ನಾಟ ಬಲ್ಲೋರ್ಯಾರ್ಯಾರೋ, ಶಿವನೇ ನಿನ್ನಾಟ ಬಲ್ಲೋರ್ಯಾರ್ಯಾರೋ, ಹರನೇ ನಿನ್ನಾಟ ಬಲ್ಲೋರ್ಯಾರ್ಯಾರೋ, ಗುರುವೇ ನಿನ್ನಾಟ ಬಲ್ಲೋರ್ಯಾರ್ಯಾರೋ, ಗುರುವೇ ನಿನ್ನಾಟ ಬಲ್ಲೋರ್ಯಾರ್ಯಾರೋ, ಗುರುವೇ ನಿನ್ನಾಟ ಬಲ್ಲೋರ್ಯಾರ್ಯಾರೋ. ಈಗ ಎರಡನೆಯದಾಗಿ ನಾವು ಹಾಡುತ್ತಿರುವಂತಹ ಜನಪದ ಗೀತೆ ಚನ್ನಪ್ಪ ಚನ್ನಗೌಡ. ಚನ್ನಪ್ಪ ಚನ್ನಗೌಡ ಕುಂಬರ ಮಾಡಿದ ಕೊಡನವ್ವ, ಚನ್ನಪ್ಪ ಚನ್ನಗೌಡ ಕುಂಬರ ಮಾಡಿದ ಕೊಡನವ್ವ, ಚಂದಕ ತಂದೇನಾ ತಂಗಿ ನೀರಿಗೆ ಬಂದೇನಾ, ಚಂದಕ ತಂದೇನಾ ತಂಗಿ ನೀರಿಗೆ ಬಂದೇನಾ. ಚನ್ನಪ್ಪ ಚನ್ನಗೌಡ ಕುಂಬರ ಮಾಡಿದ ಕೊಡನವ್ವ, ಚನ್ನಪ್ಪ ಚನ್ನಗೌಡ ಕುಂಬರ ಮಾಡಿದ ಕೊಡನವ್ವ, ಚಂದಕ ತಂದೇನಾ ತಂಗಿ ನೀರಿಗೆ ಬಂದೇನಾ, ಚಂದಕ ತಂದೇನಾ ತಂಗಿ ನೀರಿಗೆ ಬಂದೇನಾ. ಆರು ಮೂರು ಒಂಬತ್ತು ಒಂಬತ್ತು ತೂತಿನ ಕೊಡನವ್ವ, ಆರು ಮೂರು ಒಂಬತ್ತು ಒಂಬತ್ತು ತೂತಿನ ಕೊಡನವ್ವ, ಚಂದಕ ತಂದೇನಾ ತಂಗಿ ನೀರಿಗೆ ಬಂದೇನಾ, ಚಂದಕ ತಂದೇನಾ ತಂಗಿ ನೀರಿಗೆ ಬಂದೇನಾ. ಚನ್ನಪ್ಪ ಚನ್ನಗೌಡ ಕುಂಬರ ಮಾಡಿದ ಕೊಡನವ್ವ, ಚನ್ನಪ್ಪ ಚನ್ನಗೌಡ ಕುಂಬರ ಮಾಡಿದ ಕೊಡನವ್ವ, ಚಂದಕ ತಂದೇನಾ ತಂಗಿ ನೀರಿಗೆ ಬಂದೇನಾ, ಚಂದಕ ತಂದೇನಾ ತಂಗಿ ನೀರಿಗೆ ಬಂದೇನಾ, ಬಾಳಿಯ ಬನದಾಗ ನ ಹ್ಯಾಂಗ ಬಾಗಿ ಬರಲೆವ್ವ, ಬಾಳಿಯ ಬನದಾಗ ನ ಹ್ಯಾಂಗ ಬಾಗಿ ಬರಲೆವ್ವ, ಚಂದಕ ತಂದೇನಾ ತಂಗಿ ನೀರಿಗೆ ಬಂದೇನಾ, ಚಂದಕ ತಂದೇನಾ ತಂಗಿ ನೀರಿಗೆ ಬಂದೇನಾ, ಚನ್ನಪ್ಪ ಚನಗೌಡ ಕುಂಬರ ಮಾಡಿದ ಕೊಡನವ್ವ, ಚನ್ನಪ್ಪ ಚನಗೌಡ ಕುಂಬರ ಮಾಡಿದ ಕೊಡನವ್ವ, ಚಂದಕ ತಂದೇನಾ ತಂಗಿ ನೀರಿಗೆ ಬಂದೇನಾ, ಚಂದಕ ತಂದೇನಾ ತಂಗಿ ನೀರಿಗೆ ಬಂದೇನಾ, ನಿಬಿಯ ವನದಾಗ ನ ಹ್ಯಾಂಗ ನಂಬಿ ಬರಲವ್ವ, ನಿಬಿಯ ವನದಾಗ ನ ಹ್ಯಾಂಗ ನಂಬಿ ಬರಲವ್ವ, ಚಂದಕ ತಂದೇನಾ ತಂಗಿ ನೀರಿಗೆ ಬಂದೇನಾ, ಚಂದಕ ತಂದೇನಾ ತಂಗಿ ನೀರಿಗೆ ಬಂದೇನಾ, ಚನ್ನಪ್ಪ ಚನಗೌಡ ಕುಂಬರ ಮಾಡಿದ ಕೊಡನವ್ವ, ಚನ್ನಪ್ಪ ಚನಗೌಡ ಕುಂಬರ ಮಾಡಿದ ಕೊಡನವ್ವ, ಚಂದಕ ತಂದೇನಾ ತಂಗಿ ನೀರಿಗೆ ಬಂದೇನಾ, ಚಂದಕ ತಂದೇನಾ ತಂಗಿ ನೀರಿಗೆ ಬಂದೇನಾ, ಹುಯಿಗೋಳ ಕೆರೆಯಾಗ ನಾ ನೀರು ತರುವಾಗ, ಹುಯಿಗೋಳ ಕೆರೆಯಾಗ ನಾ ನೀರು ತರುವಾಗ, ಕಲ್ಲು ತಾಕಿತ್ತ ತಂಗಿ ಕೊಡವು ಒಡೆಯಿತ್ತ, ಕಲ್ಲು ತಾಕಿತ್ತ ತಂಗಿ ಕೊಡವು ಒಡೆಯಿತ್ತ, ಚನ್ನಪ್ಪ ಚನಗೌಡ ಕುಂಬರ ಮಾಡಿದ ಕೊಡನವ್ವ, ಚನ್ನಪ್ಪ ಚನಗೌಡ ಕುಂಬರ ಮಾಡಿದ ಕೊಡನವ್ವ, ಚಂದಕ ತಂದೇನಾ ತಂಗಿ ನೀರಿಗೆ ಬಂದೇನಾ, ಚಂದಕ ತಂದೇನಾ ತಂಗಿ ನೀರಿಗೆ ಬಂದೇನಾ, ಯವ್ವ ಇವನ್ಯಾರ ಮಂಚದ ಮ್ಯಾಲ ಮಲಗ್ಯಾನ, ಯವ್ವ ಇವನ್ಯಾರ ಮಂಚದ ಮ್ಯಾಲ ಮಲಗ್ಯಾನ, ಗೊತ್ತಿಲ್ಲೇನವ್ವ ತಂಗಿ ಶಿಶುನಳ ಶರೀಫಜ್ಜ, ಗೊತ್ತಿಲ್ಲೇನವ್ವ ತಂಗಿ ಶಿಶುನಳ ಶರೀಫಜ್ಜ, ಚಂದಕ ತಂದೇನಾ ತಂಗಿ ನೀರಿಗೆ ಬಂದೇನಾ, ಚಂದಕ ತಂದೇನಾ ತಂಗಿ ನೀರಿಗೆ ಬಂದೇನಾ, ಚನ್ನಪ್ಪ ಚನಗೌಡ ಕುಂಬರ ಮಾಡಿದ ಕೊಡನೆವ್ವ, ಚನ್ನಪ್ಪ ಚನಗೌಡ ಕುಂಬರ ಮಾಡಿದ ಕೊಡನವ್ವ, ಚಂದಕ ತಂದೇನಾ ತಂಗಿ ನೀರಿಗೆ ಬಂದೇನಾ, ಚಂದಕ ತಂದೇನಾ ತಂಗಿ ನೀರಿಗೆ ಬಂದೇನಾ, ಚಂದಕ ತಂದೇನಾ ತಂಗಿ ನೀರಿಗೆ ಬಂದೇನಾ. ಈಗ ನಾವು ಹಾಡುತ್ತಿರುವ ಹಾಡು ಯಾಕೆ ಬಡದಾಡ್ತಿ ತಮ್ಮ. ಯಾಕೆ ಬಡದಾಡ್ತಿ ತಮ್ಮ, ಮಾಯನೆಚ್ಚಿ ಸಂಸಾರ ನೆಚ್ಚಿ, ಯಾಕೆ ಬಡದಾಡ್ತಿ ತಮ್ಮ, ಮಾಯನೆಚ್ಚಿ ಸಂಸಾರ ನೆಚ್ಚಿ, ನೀ ಹೋಗೋದರಿಯೇ ತಮ್ಮ ಕಣ್ಣ ಮುಚ್ಚಿ ಮಣ್ಣ ಮುಚ್ಚಿ, ನೀ ಹೋಗೋದರಿಯೇ ತಮ್ಮ ಕಣ್ಣ ಮುಚ್ಚಿ ಮಣ್ಣ ಮುಚ್ಚಿ, ಹೆಣ್ರು ಮಕ್ಕಳು ಇರುವರು ತಮ್ಮ ಎಲ್ಲಿ ತನಕ, ಹೆಣ್ರು ಮಕ್ಕಳು ಇರುವರು ತಮ್ಮ ಎಲ್ಲಿ ತನಕ, ಇದ್ರೆ ತಿಂಬೋ ತನಕ, ಇದ್ರೆ ತಿಂಬೋ ತನಕ, ಸತ್ತಾಗ ಬರುವರು ತಮ್ಮ ಸತ್ತಾಗ ಬರುವರು ತಮ್ಮ ಗುಣಿ ತನಕ ಮಣ್ಣು ಮುಚ್ಚೋ ತನಕ ಮಣ್ಣು ಮುಚ್ಚೋ ತನಕ ಯಾಕೆ ಬಡದಾಡ್ತಿ ತಮ್ಮ ಯಾಕೆ ಬಡದಾಡ್ತಿ ತಮ್ಮ ಯಾಕೆ ಬಡದಾಡ್ತಿ ತಮ್ಮ ಮಾಯನೇಚಿ ಸಂಸಾರನೇಚಿ ನೀ ಹೋಗೋದರಿಯೇ ತಮ್ಮ ಕಣ್ಣ ಮುಚ್ಚಿ ಮಣ್ಣ ಮುಚ್ಚಿ ನೀ ಹೋಗೋದರಿಯೇ ತಮ್ಮ ಕಣ್ಣ ಮುಚ್ಚಿ ಮಣ್ಣ ಮುಚ್ಚಿ ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲಿ ತನಕ ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲಿ ತನಕ ಬದುಕಿ ಬೆಳೆಯೋ ತನಕ ಬದುಕಿ ಬೆಳೆಯೋ ತನಕ ಸತ್ತಾಗ ಬರುವರು ತಮ್ಮ ಸತ್ತಾಗ ಬರುವರು ತಮ್ಮ ಗುಣಿ ತನಕ ಮಣ್ಣು ಮುಚ್ಚೋ ತನಕ ಮಣ್ಣು ಮುಚ್ಚೋ ತನಕ ಯಾಕೆ ಬಡದಾಡ್ತಿ ತಮ್ಮ ಯಾಕೆ ಬಡದಾಡ್ತಿ ತಮ್ಮ ಯಾಕೆ ಬಡದಾಡ್ತಿ ತಮ್ಮ ಮಾಯನೇಚಿ ಸಂಸಾರನೇಚಿ ನೀ ಹೋಗೋದರಿಯೇ ತಮ್ಮ ಕಣ್ಣ ಮುಚ್ಚಿ ಮಣ್ಣ ಮುಚ್ಚಿ ನೀ ಹೋಗೋದರಿಯೇ ತಮ್ಮ ಕಣ್ಣ ಮುಚ್ಚಿ ಮಣ್ಣ ಮುಚ್ಚಿ ನೆಂಟ್ರು ಇಷ್ಟ್ರು ಬರುವರು ತಮ್ಮ ಎಲ್ಲಿ ತನಕ ನೆಂಟ್ರು ಇಷ್ಟ್ರು ಬರುವರು ತಮ್ಮ ಎಲ್ಲಿ ತನಕ ಇದ್ರೆ ತಿನ್ನೋ ತನಕ ತಿಂದು ತೇಗೋ ತನಕ ಸತ್ತಾಗ ಬರುವರು ತಮ್ಮ ಸತ್ತಾಗ ಬರುವರು ತಮ್ಮ ಗುಣಿ ತನಕ ಮಣ್ಣ ಮುಚ್ಚೋ ತನಕ ಮಣ್ಣ ಮುಚ್ಚೋ ತನಕ ಯಾಕೆ ಬಡದಾಡ್ತಿ ತಮ್ಮ ಯಾಕೆ ಬಡದಾಡ್ತಿ ತಮ್ಮ ಯಾಕೆ ಬಡದಾಡ್ತಿ ತಮ್ಮ ಮಾಯನೇಚಿ ಸಂಸಾರನೇಚಿ ನೀ ಹೋಗೋದರಿಯೇ ತಮ್ಮ ಕಣ್ಣ ಮುಚ್ಚಿ ಮಣ್ಣ ಮುಚ್ಚಿ ನೀ ಹೋಗೋದರಿಯೇ ತಮ್ಮ ಕಣ್ಣ ಮುಚ್ಚಿ ಮಣ್ಣ ಮುಚ್ಚಿ ಹೆಣ್ಣು ಹೊನ್ನು ಮಣ್ಣು ನಿನ್ನದು ಎಲ್ಲಿ ತನಕ ಹೆಣ್ಣು ಹೊನ್ನು ಮಣ್ಣು ನಿನ್ನದು ಎಲ್ಲಿ ತನಕ ನಿನ್ನ ಕೊರಳಿಗೆ ಕುಣಿಗೆ ಬೀಳೋ ತನಕ ನಿನ್ನಾಸೆ ಪ್ರಾಣ ಪಕ್ಷಿ ಹಾರೋ ತನಕ ನಿನ್ನಾಸೆ ಪ್ರಾಣ ಪಕ್ಷಿ ಹಾರೋ ತನಕ ಕಳಚಯ್ಯ ಮಾಯದ ಪೊರೆಯ ಮುಕ್ತಿ ಹೊಂದಕ ಕಳಚಯ್ಯ ಮಾಯದ ಪೊರೆಯ ಮುಕ್ತಿ ಹೊಂದಕ ಯಾಕೆ ಬಡದಾಡ್ತಿ ತಮ್ಮ ಯಾಕೆ ಬಡದಾಡ್ತಿ ತಮ್ಮ ಯಾಕೆ ಬಡದಾಡ್ತಿ ತಮ್ಮ ಮಾಯನೇಚಿ ಸಂಸಾರನೇಚಿ ನೀ ಹೋಗೋದರಿಯೇ ತಮ್ಮ ಕಣ್ಣ ಮುಚ್ಚಿ ಮಣ್ಣ ಮುಚ್ಚಿ ನೀ ಹೋಗೋದರಿಯೇ ತಮ್ಮ ಕಣ್ಣ ಮುಚ್ಚಿ ಮಣ್ಣ ಮುಚ್ಚಿ ಯಾಕೆ ಬಡದಾಡ್ತಿ ತಮ್ಮ ಯಾಕೆ ಬಡದಾಡ್ತಿ ತಮ್ಮ ಯಾಕೆ ಬಡದಾಡ್ತಿ ತಮ್ಮ ಮಾಯನೇಚಿ ಸಂಸಾರನೇಚಿ ನೀ ಹೋಗೋದರಿಯೇ ತಮ್ಮ ಕಣ್ಣ ಮುಚ್ಚಿ ಮಣ್ಣ ಮುಚ್ಚಿ ನೀ ಹೋಗೋದರಿಯೇ ತಮ್ಮ ಕಣ್ಣ ಮುಚ್ಚಿ ಮಣ್ಣ ಮುಚ್ಚಿ ನೀ ಹೋಗೋದರಿಯೇ ತಮ್ಮ ಕಣ್ಣ ಮುಚ್ಚಿ ಮಣ್ಣ ಮುಚ್ಚಿ. ಈಗ ಹಾಡುತ್ತಿರುವ ಹಾಡು ಚೆಲುವಯ್ಯ ಚೆಲುವೋ ತಾನಿ ತಂದಾನ. ಚೆಲುವಯ್ಯ ಚೆಲುವೋ ತಾನಿ ತಂದಾನ ಚಿನ್ಮಾಯಾರುಪೇ ಕೋಲಣ್ಣ ಕೋಲೆ ಚೆಲುವಯ್ಯ ಚೆಲುವೋ ತಾನಿ ತಂದಾನ ಚಿನ್ಮಾಯಾರುಪೇ ಕೋಲಣ್ಣ ಕೋಲೆ ಚಿನ್ಮಾಯಾರುಪೇ ಕೋಲಣ್ಣ ಕೋಲೆ ನಮ್ಮ ಕೇರಿ ಬಂದರೀಗ ಕರಿಯ ಕಂಬಳಿ ಗದ್ದಿಗೆ ಹೂಡಿ ತಂದು ಕೊಡುವೆ ಗಂಧರ್ವೀಳ್ಯವಾ ನಮ್ಮ ಕೇರಿ ಬಂದರೀಗ ಕರಿಯ ಕಂಬಳಿ ಗದ್ದಿಗೆ ಹೂಡಿ ತಂದು ಕೊಡುವೆ ಗಂಧರ್ವೀಳ್ಯವಾ ಚೆಲುವಯ್ಯ ಚೆಲುವೋ ತಾನಿ ತಂದಾನ ಚಿನ್ಮಾಯಾರುಪೇ ಕೋಲಣ್ಣ ಕೋಲೆ ಚೆಲುವಯ್ಯ ಚೆಲುವೋ ತಾನಿ ತಂದನ ಚಿನ್ಮಾಯಾರುಪೇ ಕೋಲಣ್ಣ ಕೋಲೆ ಚಿನ್ಮಾಯಾರುಪೇ ಕೋಲಣ್ಣ ಕೋಲೆ ಸುತ್ತಮುತ್ತ ಸೂರಿಪಾನ ನಟ್ಟ ನಡುವೆ ಶೃಂಗಾರ ತೋಟ ಕೋಡಿ ಬಾಗ್ಲು ದಾಟಿ ನಮ್ಮನೆ ಸುತ್ತಮುತ್ತ ಸೂರಿ ಪಾನ ನಟ್ಟ ನಡುವೆ ಶೃಂಗಾರ ತೋಟ ಕೋಡಿ ಬಾಗ್ಲು ದಾಟಿ ನಮ್ಮನೆ ಚೆಲುವಯ್ಯ ಚೆಲುವೋ ತಾನಿ ತಂದನ ಚಿನ್ಮಾಯ ರೂಪೇ ಕೋಲಣ್ಣ ಕೋಲೆ ಚೆಲುವಯ್ಯ ಚೆಲುವೋ ತಾನಿ ತಂದನ ಚಿನ್ಮಾಯ ರೂಪೇ ಕೋಲಣ್ಣ ಕೋಲೆ ಚಿನ್ಮಾಯ ರೂಪೇ ಕೋಲಣ್ಣ ಕೋಲೆ ಕರಿಯ ಮುಖದ ಗೆಣಿಯ ನೀನು ಕಸ್ತೂರಿ ರುಮಾಲದೋನೆ ಕೋಗಿಲ್ ನಂಗೆ ಕೂಗುತ್ತೀಯಲ್ಲೋ ಹೋಯ್ ಕರಿಯ ಮುಖದ ಗೆಣಿಯ ನೀನು ಕಸ್ತೂರಿ ರುಮಾಲದೋನೆ ಕೋಗಿಲ್ ನಂಗೆ ಕೂಗುತ್ತೀಯಲ್ಲೋ ಹೋಯ್ ಚೆಲುವಯ್ಯ ಚೆಲುವೋ ತಾನಿ ತಂದನ ಚಿನ್ಮಾಯ ರೂಪೇ ಕೋಲಣ್ಣ ಕೋಲೆ ಚೆಲುವಯ್ಯ ಚೆಲುವೋ ತಾನಿ ತಂದನ ಚಿನ್ಮಾಯ ರೂಪೇ ಕೋಲಣ್ಣ ಕೋಲೆ ಚಿನ್ಮಾಯ ರೂಪೇ ಕೋಲಣ್ಣ ಕೋಲೆ ನಿಲ್ಲೋ ನಿಲ್ಲಯ್ಯ ರಾಜ ನಿಜ ಗುಣ ನೀನು ಬಲ್ಲೆ ಮಲ್ಲಿಗೆ ಹಾರಗಳೆಲ್ಲವೋ ಹೋಯ್ ನಿಲ್ಲು ನಿಲ್ಲಯ್ಯ ರಾಜ ನಿಜ ಗುಣ ನೀನು ಬಲ್ಲೆ ಮಲ್ಲಿಗೆ ಹಾರಗಳೆಲ್ಲವೋ ಹೋಯ್ ಚೆಲುವಯ್ಯ ಚೆಲುವೋ ತಾನಿ ತಂದನ ಚಿನ್ಮಾಯ ರೂಪೇ ಕೋಲಣ್ಣ ಕೋಲೆ ಚೆಲುವಯ್ಯ ಚೆಲುವೋ ತಾನಿ ತಂದನ ಚಿನ್ಮಾಯ ರೂಪೇ ಕೋಲಣ್ಣ ಕೋಲೆ ಚಿನ್ಮಾಯ ರೂಪೇ ಕೋಲಣ್ಣ ಕೋಲೆ ನಾನು ನೀನು ಸೇರಲಾಗಿ ನಾಗರಪೇಟೆಗೆ ಹೋಗಲಾಗಿ ತಂದೆ ತಾಯಿ ಗೋಳು ಗೋಳಲ್ಲೋ ಹೋಯ್ ನಾನು ನೀನು ಸೇರಲಾಗಿ ನಾಗರಪೇಟೆಗೆ ಹೋಗಲಾಗಿ ತಂದೆ ತಾಯಿ ಗೋಳು ಗೋಳಲ್ಲೋ ಹೋಯ್ ಚೆಲುವಯ್ಯ ಚೆಲುವೋ ತಾನಿ ತಂದನ ಚಿನ್ಮಾಯ ರೂಪೇ ಕೋಲಣ್ಣ ಕೋಲೆ ಚೆಲುವಯ್ಯ ಚೆಲುವೋ ತಾನಿ ತಂದನ ಚಿನ್ಮಾಯ ರೂಪೇ ಕೋಲಣ್ಣ ಕೋಲೆ ಚಿನ್ಮಾಯ ರೂಪೇ ಕೋಲಣ್ಣ ಕೋಲೆ ಅತ್ತ ನೋಡೆ ಇತ್ತ ನೋಡೆ ಚಿತ್ರದುರ್ಗದ ಕಲ್ಲು ನೋಡೆ ಅತ್ತಿ ನೋಡೆ ನಮ್ಮ ತವರೂರ ಅತ್ತ ನೋಡೆ ಇತ್ತ ನೋಡೆ ಚಿತ್ರದುರ್ಗದ ಕಲ್ಲು ನೋಡೆ ಅತ್ತೆ ನೋಡೆ ನಮ್ಮ ತವರೂರ ಚೆಲುವಯ್ಯ ಚೆಲುವೋ ತಾನಿ ತಂದನ ಚಿನ್ಮಾಯ ರೂಪೇ ಕೋಲಣ್ಣ ಕೋಲೆ ಚೆಲುವಯ್ಯ ಚೆಲುವೋ ತಾನಿ ತಂದನ ಚಿನ್ಮಾಯ ರೂಪೇ ಕೋಲಣ್ಣ ಕೋಲೆ ಚಿನ್ಮಾಯ ರೂಪೇ ಕೋಲಣ್ಣ ಕೋಲೆ ಚಿನ್ಮಾಯ ರೂಪೇ ಕೋಲಣ್ಣ ಕೋಲೆ. ಈಗ ನಾವು ಹಾಡುತ್ತಿರುವಂತಹ ಜನಪದ ಗೀತೆ ಮಾಯದಂತ ಮಳೆ ಬಂತಣ್ಣ. ಮಾಯದಂತ ಮಳೆ ಬಂತಣ್ಣ ಮದಗಾದ ಕೆರೆಗೆ ಮಾಯದಂತ ಮಳೆ ಬಂತಣ್ಣ ಮದಗಾದ ಕೆರೆಗೆ ಅಂಗೈಯಷ್ಟು ಮೊಡನಾಗೆ ಭೂಮಿ ತೂಕದ ಗಾಳಿ ಬೀಸಿ ಅಂಗೈಯಷ್ಟು ಮೊಡನಾಗೆ ಭೂಮಿ ತೂಕದ ಗಾಳಿ ಬೀಸಿ ಗುಡುಗಿ ಗೂಡಾಗಿ ಚೆಲ್ಲಿದಳೋ ಗಂಗಮ್ಮ ತಾಯೇ ಗುಡುಗಿ ಗೂಡಾಗಿ ಚೆಲ್ಲಿದಳೋ ಗಂಗಮ್ಮ ತಾಯೇ ಮಾಯದಂತ ಮಳೆ ಬಂತಣ್ಣ ಮದಗಾದ ಕೆರೆಗೆ ಮಾಯದಂತ ಮಳೆ ಬಂತಣ್ಣ ಮದಗಾದ ಕೆರೆಗೆ ಹಿರಿ ಮ್ಯಾಗಳ ಬಳ್ಳಾಳು ರಾಯ ಕೆರೆಯ ಒಳಗಡೆ ಬೆಸ್ತರ ಹುಡುಗ ಹಿರಿ ಮ್ಯಾಗಳ ಬಳ್ಳಾಳು ರಾಯ ಕೆರೆಯ ಒಳಗಡೆ ಬೆಸ್ತರ ಹುಡುಗ ಓಡಿ ಓಡಿ ಸುದ್ದಿಯ ಕೊಡಿರಯೋ ನಾನಿಲುವಳಲ್ಲ ಓಡಿ ಓಡಿ ಸುದ್ದಿಯ ಕೊಡಿರಯೋ ನಾನಿಲುವಳಲ್ಲ ಮಾಯದಂತ ಮಳೆ ಬಂತಣ್ಣ ಮದಗಾದ ಕೆರೆಗೆ ಮಾಯದಂತ ಮಳೆ ಬಂತಣ್ಣ ಮದಗಾದ ಕೆರೆಗೆ ಆರು ಸಾವಿರ ಒಡ್ಡರ ಕರೆಸಿ ಮೂರು ಸಾವಿರ ಗುದ್ದಲಿ ತರಿಸಿ ಆರು ಸಾವಿರ ಒಡ್ಡರ ತರಿಸಿ ಮೂರು ಸಾವಿರ ಗುದ್ದಲಿ ತರಿಸಿ ಸೋಲು ಸೋಲಿಗೆ ಮಣ್ಣನ್ನು ಹಾಕ್ಸಯ್ಯೋ ನಾನಿಲುವಳಲ್ಲ ಸೋಲು ಸೋಲಿ ಕಾಲಿಗೆ ಮಣ್ಣನ್ನು ಹಾಕ್ಸಯ್ಯೋ ನಾ ನಿಲ್ಲುವಳಲ್ಲ. ಮಾಯದಂತ ಮಳೆ ಬಂತಣ್ಣ ಮದಗಾದ ಕೆರೆಗೆ, ಮಾಯದಂತ ಮಳೆ ಬಂತಣ್ಣ ಮದಗಾದ ಕೆರೆಗೆ. 6,000 ಕುರಿಗಳ ತರಿಸಿ 3,000 ಕುಡ್ಗೋಲು ತರಿಸಿ, 6,000 ಕುರಿಗಳ ತರಿಸಿ 3,000 ಕುಡ್ಗೋಲು ತರಿಸಿ, ಕಲ್ಲು ಕಲ್ಲಿಗೆ ರೈತವ ಬಿಡಿಸಯ್ಯೋ ನಾ ನಿಲ್ಲುವಳಲ್ಲ. ಕಲ್ಲು ಕಲ್ಲಿಗೆ ರೈತವ ಬಿಡಿಸಯ್ಯೋ ನಾ ನಿಲ್ಲುವಳಲ್ಲ. ಮಾಯದಂತ ಮಳೆ ಬಂತಣ್ಣ ಮದಗಾದ ಕೆರೆಗೆ, ಮಾಯದಂತ ಮಳೆ ಬಂತಣ್ಣ ಮದಗಾದ ಕೆರೆಗೆ. ಒಂದು ಬಂಡಿಲ್ ವೀಳದಡಿಕೆ ಇನ್ನೊಂದು ಬಂಡಿಲ್ ಜಗಲಿ ತಮಟ, ಒಂದು ಬಂಡಿಲ್ ವೀಳದಡಿಕೆ ಒಂದು ಬಂಡಿಲ್ ಜಗಲಿ ತಮಟ, ಮೂಲೆ ಮೂಲೆಗೂ ಗಂಗಮ್ನ ಮಾಡ್ಸಯ್ಯೋ ನಾ ನಿಲ್ಲುವಳಲ್ಲ. ಮೂಲೆ ಮೂಲೆಗೂ ಗಂಗಮ್ನ ಮಾಡ್ಸಯ್ಯೋ ನಾ ನಿಲ್ಲುವಳಲ್ಲ. ಮಾಯದಂತ ಮಳೆ ಬಂತಣ್ಣ ಮದಗಾದ ಕೆರೆಗೆ, ಮಾಯದಂತ ಮಳೆ ಬಂತಣ್ಣ ಮದಗಾದ ಕೆರೆಗೆ. ಅಂಗೈಯಷ್ಟು ಮೋಡನಾಗೆ ಭೂಮಿ ತುಕದ ಗಾಳಿ ಬೀಸಿ, ಅಂಗೈಯಷ್ಟು ಮೋಡನಾಗೆ ಭೂಮಿ ತುಕದ ಗಾಳಿ ಬೀಸಿ, ಗುಡುಗಿ ಗೂಡಾಗಿ ಚೆಲ್ಲಿದಳೋ ಗಂಗಮ್ಮ ತಾಯೇ, ಗುಡುಗಿ ಗೂಡಾಗಿ ಚೆಲ್ಲಿದಳೋ ಗಂಗಮ್ಮ ತಾಯೇ. ಮಾಯದಂತ ಮಳೆ ಬಂತಣ್ಣ ಮದಗಾದ ಕೆರೆಗೆ, ಮಾಯದಂತ ಮಳೆ ಬಂತಣ್ಣ ಮದಗಾದ ಕೆರೆಗೆ, ಮಾಯದಂತ ಮಳೆ ಬಂತಣ್ಣ ಮದಗಾದ ಕೆರೆಗೆ. ಇದುವರೆಗೂ ಜೊಯ್ಡಾ ತಾಲೂಕಿನ ಗುಂದದ ಲಾಸ್ಯ ಹೆಗಡೆ ಮತ್ತು ಸಂಗಡಿಗರಿಂದ ಜನಪದ ಗೀತೆಗಳನ್ನು ಕೇಳಿದಿರಿ. ಭಾಗವಹಿಸಿದವರು ಅರ್ಚನಾ ಅಜಿತ್ ಹೆಗಡೆ, ಗಾಯತ್ರಿ ಗಜಾನನ್, ಶ್ರೀಲತಾ ಭಾಗವತ್ ಹಾಗೂ ಗಾಯತ್ರಿ ಹೆಗಡೆ. ರೈತರ ಸಾಮಾಜಿಕ ಆರ್ಥಿಕ ಸ್ಥಿತಿಯನ್ನು ಬದಲಾಯಿಸುವ ಸಾಮರ್ಥ್ಯ ಪಾಮ್ ಮರಗಳಿಗೆ ಇವೆ. ಕರ್ನಾಟಕದ ಬಿಳಗಿ ಗ್ರಾಮದಲ್ಲಿ ಈ ಪಾಮ್ ಮರಗಳ ತೂಪು ನೋಡ್ತಾ ಇದ್ದೀರಾ. ಪಾಮ್ ಮರಗಳು ಉತ್ಪಾದಕ ಮರಗಳು, ಇದರಿಂದ ರೈತರಿಗೆ ಆರ್ಥಿಕ ಸಹಾಯ ಆಗುತ್ತದೆ. ಯಾವುದೇ ಸಸ್ಯಜನ್ಯ ಎಣ್ಣೆಗಿಂತ ಈ ಪಾಮ್ ಹಣ್ಣು ಪ್ರತಿ ಎಕರೆಗೆ ಹೆಚ್ಚು ಉತ್ಪಾದನೆ ಕೊಡುತ್ತದೆ. ಈ ಪಾಮ್ ಹಣ್ಣುಗಳು ಬೇರೆ ಸಸ್ಯಜನ್ಯ ಹಣ್ಣುಗಳಿಗಿಂತ 10 ಪಟ್ಟು ಹೆಚ್ಚು ಇಳುವರಿಯನ್ನು ಕೊಡುತ್ತದೆ. ಈ ಬೆಳೆದು ನಿಂತ ಪಾಮ್ ಮರಗಳು 20-25 ಟನ್ ವರ್ಷಕ್ಕೆ ಇಳುವರಿಯನ್ನು ಕೊಡುತ್ತದೆ ಮತ್ತು 30 ವರ್ಷಗಳ ಕಾಲ ಬೆಳೆಯನ್ನು ಕೊಡುತ್ತಲೇ ಇರುತ್ತದೆ. ಇದರಿಂದ ಬೇರೆ ಬೆಳೆಗಿಂತ 10 ಪಟ್ಟು ಹೆಚ್ಚು ಸಂಪಾದನೆ ಮಾಡಬಹುದು. ಅಂತರ ಬೆಳೆ ಬೆಳೆದು ರೈತರು ತಮ್ಮ ಆದಾಯವನ್ನ 2 ಪಟ್ಟು ಮಾಡುತ್ತಿದ್ದಾರೆ. ಕರ್ನಾಟಕದ ಬೆಳಗಿ ಗ್ರಾಮದ ಬೀರಪ್ಪ ಅನ್ನೋ ರೈತ ಈ ಪಾಮ್ ಮರದ ಆರ್ಥಿಕ ನಿರೀಕ್ಷೆಯಿಂದ ಈ ಪಾಮ್ ಕೃಷಿ ಶುರು ಮಾಡಿದ್ದಾರೆ. ಬೀರಪ್ಪ ಅವರು ತಮ್ಮ ಗ್ರಾಮದಲ್ಲಿ ಪಾಮ್ ಕೃಷಿ ಬಗ್ಗೆ ತಮ್ಮ ಅನಿಸಿಕೆ ಹಂಚಿಕೊಂಡಾಗ ಯಾರೂ ಬೆಂಬಲ ಕೊಡಲಿಲ್ಲ. ಆದರೂ ಕೂಡ ಅವರು ತಮ್ಮ ಚಿಕ್ಕ ಭೂಮಿಯಲ್ಲಿ ಪಾಮ್ ಮೊಳಕೆ ಕೃಷಿ ಶುರು ಮಾಡಿದರು. 9x9x9 ಮೀಟರ್ ತ್ರಿಕೋನ ಅಂತರದಲ್ಲಿ ಪಾಮ್ ಮೊಳಕೆ ಕೃಷಿಯನ್ನ ಅವರು ಕೃಷಿ ಇಲಾಖೆ ಸಹಾಯದ ಮೇಲೆ ಶುರು ಮಾಡಿದರು. ಈ ಜಾಗದ ಸುತ್ತಲೂ ಅವರು ಬೇಲಿ ಹಾಕಿದರು. 3-4 ವರ್ಷಗಳ ನಂತರ ಪಾಮ್ ಹಣ್ಣು ಬಿಡುವುದಕ್ಕೆ ಶುರು ಆದಾಗ ಬೀರಪ್ಪ ಅಲ್ಲದೆ ಹಳ್ಳಿ ಜನರಿಗೂ ಆಶ್ಚರ್ಯ ಆಯಿತು. ಈ ಬೆಳೆ ನಾನೀಗ 17 ವರ್ಷ ಬೆಳೆಯಾಕತ್ತಿನಲ್ಲ, ಈ ಬೆಳೆ ಹಚ್ಚುಕಿಂತ ಪೂರ್ವದಲ್ಲೇ ಆಜುಬಾಜು ರೈತರು ನನಗೆ ಸ್ವಲ್ಪ ಯಾಕೋ ನೀವು ಮುಳ್ಳಿನ ಗಿಡ ಹಚ್ಚಬೇಡ, ಇದು ಬಾಳ ನಿನಗೆ ಇದು ಆಕತ್ತಿ, ಲಾಭದಾಯಕ ಅನಿಸುದಿಲ್ಲ ಅಂತ ಹೇಳ್ಕೊಂಡು ಹೇಳಿದ್ರು. ಆದ್ರೂ ನನಗೆ ಇಲಾಖೆಯವರು, ತೋಟಗಾರಿಕೆ ಇಲಾಖೆಯವರು ಬಂದು ನನಗೆ ಸಲಹೆ ಮೇರೆಗೆ, ಇಲ್ಲ ನೀವು ಬೆಳೆದು ನೋಡ್ರಿ, ಇದು ಲಾಭ ಲೆಕ್ಕ ನಮ್ಗೆ ಕೇಳ್ರಿ ಅಂತ ಹೇಳಿ ಚಾಲೆಂಜ್ ಮಾಡಿದ್ರು ಅವ್ರು. ನಾನು ಅವ್ರು ಹೇಳಿದ ಪ್ರಕಾರ ಚಲೋ

ಬಂದು ಬಾಳೋತೆ ತೋಡವಾದೋ ಕಲ್ಯಾಣ ವೇಸೀತೆ ಕಲ್ಯಾಣ ವೇಸೀತೆ ಕಲ್ಯಾಣ ವೇದ ಅಕ್ಷರದಿಂದ ತೇದ ಮಂಗಿಲದಿಂದ ಸಂಪಿ ಭೂಮಿನ ಕರುಣಾದಿಂದ ಕಲ್ಯಾಣ ವೇಸೀತೆ ಕಲ್ಯಾಣ ವೇಸೀತೆ ಕಲ್ಯಾಣ ಭೂವಿನ ಕರುಣಾದಿಂದ ತೇರೆ ಅಳೆಯನ ಶ್ರೀಪಾದ ತೋಳೆ ದೋಬಾರೆ ಕಲ್ಯಾಣ ವೇಸೀತೆ ಕಲ್ಯಾಣ ವೇಸೀತೆ ಕಲ್ಯಾಣ ಶ್ರೀಪಾದ ತೊಳೆ ದೋಬಾರೆ ಲಾತ್ಯಮ್ಮ ಅಳೆಯಾವೋ ಪಿದ ಮಾಲೆ ದರ ಶಿಬಾರೆ ಕಲ್ಯಾಣ ವೇಸೀತೆ ಕಲ್ಯಾಣ ವೇಸೀತೆ ಕಲ್ಯಾಣ ಬಂದು ಬಾಳು ತೋಡೋವಾದೆಲ್ಲಾತ್ಯಮ್ಮ ಸಣ್ಣವ ನಿನ್ನೊಳಿಯ ಸೋರೋಳಿಯನೆ ಕಲ್ಯಾಣ ವೇಸೀತೆ ಕಲ್ಯಾಣ ವೇಸೀತೆ ಕಲ್ಯಾಣ ಬಂದು ಬಾಳು ತೋಡೋವಾದೆಲ್ಲಾತ್ಯಮ್ಮ ಅಳೆಯನ ಸಭೆಯಲ್ಲಿ ಕರೆದು ಬಾರೆ ಕಲ್ಯಾಣ ವೇಸೀತೆ ಕಲ್ಯಾಣ ವೇಸೀತೆ ಕಲ್ಯಾಣ ನಾ ಶ್ರೀಪಾದ ತೋಳೆದಾರೋಲಾತ್ಯಮ್ಮ ಅಳೆಯನ ಕೈ ಹಿಡಿದು ಕರೋದಾಳೋ ಕಲ್ಯಾಣ ವೇಸೀತೆ ಕಲ್ಯಾಣ ಕರೋದಾಳೋ ಕಲ್ಯಾಣ ಅಳೆಯನ ಕೈ ಹಿಡಿದು ಕರೋದಾಳೋ ಸಭೆಯಲ್ಲಿ ಬೆಳ್ಳೆ ಕಲ ಮಂಚ ಕೂಡು ಜಾಳೆ ಕಲ್ಯಾಣ ವೇಸೀತೆ ಕಲ್ಯಾಣ ವೇಸೀತೆ ಕಲ್ಯಾಣ ಕಲ ಮಂಚ ಕೂಡೋಗಿ ತಯಾರಿ ಮಾಡಿ ಅಳೆಯನ ಸಭೆಯಲ್ಲಿ ಕೋಳೋ ಶಾಳೆ ಕಲ್ಯಾಣ ವೇಸೀತೆ ಕಲ್ಯಾಣ ವೇಸೀತೆ ಕಲ್ಯಾಣ ಕೋಳೋ ಶಾಳೆ ಒಳಗೆ ದೋವೋದಾಳೆ ಮಲಗಿದ ಕೌಲಿಯೇ ಭೂಷಾಳೆ ಕಲ್ಯಾಣ ವೇಸೀತೆ ಕಲ್ಯಾಣ ವೇಸೀತೆ ಕಲ್ಯಾಣ ಕವಲಿಯೇ ಭೂಷಾಳೋಲಾತ್ಯಮ್ಮ ಸಣ್ಣವನನ್ನೊಳಿಯ ಬೋಳುಲ್ಯಾನೆ ಕಲ್ಯಾಣ ವೇಸೀತೆ ಕಲ್ಯಾಣ ವೇಸೀತೆ ಕಲ್ಯಾಣ ಮನನ್ನೊಳಿಯ ಬೋಳುಲ್ಯಾನ ಕವಲೆಂದು ಕವಲಿ ನರಿಹಾಲ ಕೋರುದಾಳೆ ಕಲ್ಯಾಣ ಕಲ್ಯಾಣ ವೇಸೀತೆ ಕಲ್ಯಾಣ ನರಿಹಾಲ ಕರದೋವ ತಂದಾಳು ಹಾಲಿಗೆ ಸಕರಿಗೆ ಹಾದ ಗುಡೆ ಕಲ್ಯಾಣ ವೇಸೀತೆ ಕಲ್ಯಾಣ ವೇಸೀತೆ ಕಲ್ಯಾಣ ಹಾಲಿಗೆ ಸಕರಿಗೆ ಹಾದ ಮಾಡ್ಯಾಳತ್ಯಮ್ಮ ಅಳಿಯಾಗ ಸರಿಗೆ ಕೋಟಾಳೆ ಕಲ್ಯಾಣ ವೇಸೀತೆ ಕೊಲ್ಲಮನೆ ಬಾಗಿಲೊಲ್ಲೆ ಬೋದ ಗಿಡ ನೋಟೆ ಓದ್ರಂಬ ಕೌಲೆ ಮೂರ ತಿಂತ ಕಲ್ಯಾಣ ವೇಷಿತೆ ಕಲ್ಯಾಣ ವೇಷಿತೆ ಕೊಲ್ಲ